ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯಾಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೆಳಗರೆ ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮೇಳ 2022 ದೈನಂದಿನ ವರದಿ ಡಾಕ್ಟರ್ ಬಸವರಾಜ್ ಏಣಿಗಿ ಅವರಿಂದ. ನಮಸ್ಕಾರ ಧಾರವಾಡ ಆಕಾಶವಾಣಿಯ ಶ್ರೋತೃ ಬಾಂಧವರಲ್ಲಿ, ನಾನು ಡಾಕ್ಟರ್ ಬಸವರಾಜ್ ಶಿವಪುತ್ರಪ್ಪ ಏಣಿಗಿ, ಕೃಷಿ ವಿಜ್ಞಾನಿ. ಕಳೆದ 1.5 ದಶಕದಿಂದ ಕೃಷಿ ವಿಷಯದಲ್ಲಿ ಧಾರವಾಡದಲ್ಲಿ ಶಿಕ್ಷಣ ವಿಸ್ತರಣೆ ಸಂಶೋಧನೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಕಳೆದ 4 ದಿನಗಳಿಂದ ನಾವು ಕೃಷಿ ಮೇಳ 2022 ನಮ್ಮ ಮುಖ್ಯ ಆವರಣದಲ್ಲಿ ಆಯೋಜಿಸಿದ್ದೇವೆ. ಪ್ರಾರಂಭದ ದಿನ ಸೂರ್ಯಕಾಂತಿ ಬೆಳೆಯ ಬಗ್ಗೆ ನಾವು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೆವು. ಅದರ ಜೊತೆಗೆ ಪ್ರತಿದಿನ ಮಧ್ಯಾಹ್ನ ರೈತರಿಂದ ರೈತರಿಗೆ ಕಾರ್ಯಕ್ರಮಗಳನ್ನು 3 ದಿನ, ಕೊನೆಯ ದಿನ ಅದರಲ್ಲಿ ವಿಶೇಷವಾಗಿ ರೈತ ಮಹಿಳೆಯರಿಂದ ರೈತ ಮಹಿಳೆಯರಿಗಾಗಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಮೊದಲ 3 ದಿನ ರೈತರಿಂದ ರೈತರಿಗಾಗಿದ್ದರೆ 4ನೇ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಪ್ರಶಸ್ತಿ ಕೊಡಲು ರೈತ ಮಹಿಳೆಯರಿಂದ ಮಹಿಳೆಯರಿಗಾಗಿ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇದರ ಜೊತೆಗೇ ಉಪ ಕಾರ್ಯಕ್ರಮಗಳಾದ 4 ದಿನದ ಕ್ರಮವಾಗಿ ನಾನು ಹೇಳಬೇಕಪ್ಪ ಅಂತಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕಾರ್ಡಿಯಾಕ್ ಡಿಸೀಸಸ್ ಜಾಸ್ತಿ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಹಾರ್ಟ್ ಡಿಸೀಸ್ ಮತ್ತು ಹಾರ್ಟ್ ಅರೆಸ್ಟ್ ಬಗ್ಗೆ ವ್ಯತ್ಯಾಸವನ್ನು ಹೇಗೆ ಆಗುತ್ತದೆ ನಮ್ಮ ದೇಹದ ಮೇಲೆ ಪರಿಣಾಮ, ಎಣ್ಣೆಗಳನ್ನು ಉಪಯೋಗಿಸೋದ್ರಿಂದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಸೂರ್ಯಕಾಂತಿ ಬೆಳೆ ವಿಚಾರಗೋಷ್ಠಿಯನ್ನು ನಾವು ಹಾಕ್ಕೊಂಡಿದ್ದೀವಿ. ಸೂರ್ಯಕಾಂತಿ ಒಂದು ಉತ್ಕೃಷ್ಟವಾದಂಥ ಬೆಳೆ, ಇದು ಹಾರ್ಟ್ ಸಂಬಂಧಪಟ್ಟ ಹೃದಯ ರೋಗಗಳನ್ನು ತಡೆಹಿಡಲು ಅನುಕೂಲ ಆಗ್ತದೆ ಅಂತ ನಾವು ರೈತ ಬಾಂಧವರಲ್ಲಿ ಒಂದು ಪ್ರೋತ್ಸಾಹದಾಯಕ ಒಂದು ಮಾಹಿತಿಯನ್ನು ರವಾನಿಸಿದೆವು. ಜೊತೆಗೆ ಮೌಲ್ಯವರ್ಧನೆ, ಇವತ್ತಿನ ದಿನ ಪ್ರಾಥಮಿಕ ಕೃಷಿ ತಾವು ನೋಡಿರ್ಬೋದು, ಈ ಒಂದು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಬಹುತೇಕ ಬೆಳೆಗಳ ಇಳುವರಿ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರ ಕುಟುಂಬದ ಆದಾಯ ಕಡಿಮೆ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅತಿವೃಷ್ಟಿ ಇರ್ಬೋದು ಅಥವಾ ಅನಾವೃಷ್ಟಿ ಇರ್ಬೋದು, ರೈತನ ಆದಾಯಕ್ಕೆ ಮೂಲವಾಗುವ ಒಂದು ಕಾಯಕ ಅಂದರೆ ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆ. ಈ ಎರಡೂ ವಿಷಯದ ಅಂಗವಾಗಿ ನಮ್ಮದು 3 ದಿನ ಕೃಷಿ ಮೇಳದಲ್ಲಿ ಒಂದೊಂದು ಗೋಷ್ಠಿ ಹಾಕ್ಕೊಂಡಿದ್ದೀವಿ. 1ನೇ ದಿನ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಇದ್ದರೆ, 2ನೇ ದಿನ ಸಂಸ್ಕರಣೆ, ಇವತ್ತು 2ನೇ ಕೃಷಿ ವಿಚಾರಗೋಷ್ಠಿಯಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಜೊತೆಗೆ ಇತರ ಉಪಕಸುಬುಗಳಾದ ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಆಡು ಸಾಕಾಣಿಕೆ ಇರ್ಬೋದು, ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಮೊಲ ಸಾಕಾಣಿಕೆ ಇರ್ಬೋದು, ಜೊತೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮತ್ತು 5 ಭಾಗಗಳಲ್ಲಿ ಅತಿ ಯಶಸ್ವಿಯಾಗಿ ತೆಗೆದುಕೊಳ್ಳಬಹುದಂತ ಜೇನು ಸಾಕಾಣಿಕೆ ಬಗ್ಗೆಯೂ ನಾವು ಮಹತ್ವವನ್ನು ಕೊಟ್ಟು ರೈತರಿಗೆ ಜೇನಿನ ಸವಿನೇ ಉಣಿಸಿದಂಥ ತಾಂತ್ರಿಕತೆಗಳನ್ನು ನಾವು ಕೊಟ್ಟಿವಿ. ಸಾಕಷ್ಟು ರೈತರು ಇದನ್ನು ಆಲಿಸಿದರು, ಅವಳಿಗೆ ಅವುಗಳನ್ನು ಅನುಷ್ಠಾನಗೊಳಿಸಲು ಅವ್ರಿಗೆ ಹೇಳಿದ್ವಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಕೃಷಿ ಮೇಳದ ಈ 4 ದಿನದ ಅವಧಿಯಲ್ಲಿ ಕೊನೆಯ ದಿನ ನಾವು ಕನ್ನಡ ಕೃಷಿಗೋಷ್ಠಿಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಯಾಕಂತಂತಂದರೆ ಕೃಷಿಯ ಇತಿಹಾಸ 10,000 ವರ್ಷದಾದರೆ ಕನ್ನಡದ ಇತಿಹಾಸ 3,000 ವರ್ಷ. ಕೃಷಿ ಎಂಬ ಪದದಲ್ಲಿ ಋಷಿ ಎಂಬ ಪದವು ಅಡಗಿದೆ. ಅದೇ ಥರ ನಾ ಹೇಳಬೇಕಪ್ಪ ಅಂದ್ರೆ ಒಕ್ಕಲುತನದಲ್ಲಿ ತನ ಅಂದರೆ ನಮ್ಮ ಮನೆ ಇದೆ, ಕೃಷಿಯಲ್ಲಿ ಋಷಿ ಇದೆ. ಹೀಗಾಗಿ ಕೃಷಿ ಮತ್ತು ಕನ್ನಡ ಸಾಹಿತ್ಯ ಜೊತೆ ಜೊತೆಯಾಗಿ ಬಂದಂತೆ ನಮ್ಮ ಕನ್ನಡದ ಸಾಹಿತ್ಯ ಪುರುಷರಾದಂತಹ ಚನ್ನಪ್ಪ ಅಂಗಡಿಯವರು ನಮ್ಮ ಕೃಷಿ ವಿಷಯದ ಗೀತೆಯನ್ನು ರಚಿಸಿದ್ದಾರೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾದ ಲಿಂಗರಾಜ್ ಅಂಗಡಿಯವರು ಸೇರಿಕೊಂಡಿದ್ದರು. ಹೀಗೆ ಮುಖ್ಯವಾದಂತಹ ವ್ಯಕ್ತಿಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಯಿಸಿ ನಾವು ಏನು ಮಾಡಿದೀವಪ್ಪ ಅಂತಂತಂದ್ರೆ, ರೈತರಿಗೆ ಕೃಷಿ ಮತ್ತು ಕನ್ನಡ ಜೊತೆ ಜೊತೆಯಲ್ಲಿ ಹೋಗಬೇಕು, ಇದು ಒಂದು ಮುಂಬರುವ 1 ನವೆಂಬರ್ ಮುನ್ನಾ ಹಬ್ಬವನ್ನಾಗಿ ಆಚರಿಸಿದಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಕೊನೆಯ ದಿನ ಮಧ್ಯಾಹ್ನದ ಹೊತ್ತಿಗೆ ನಾವು ಇನ್ನೊಂದು ಏನು ಗೋಷ್ಠಿಪ ಅಂತಂತಂತಂದರೆ, ಈ ದ್ವಿತೀಯ ಕೃಷಿಯಲ್ಲಿ ಒಬ್ಬ ರೈತರು ಬಹಳ ಮಾರ್ಮಿಕವಾಗಿ ಹೇಳಿದರು, 1 ಲೀಟರ್ ಹಾಲು ಮಾರುವುದರಿಂದ ನಮಗೆ 40 ರೂಪಾಯಿ ದೊರೆತರೆ, ಅದೇ ಹಾಲನ್ನು ಬೆಣ್ಣೆಯಾಗಿ ಪರಿವರ್ತಿಸಿದರೆ 250 ರೂಪಾಯಿ ಬರ್ತದೆ, ಆ ಬೆಣ್ಣೆಯನ್ನು ಕಾಯಿಸಿ ತುಪ್ಪವನ್ನು ಮಾಡಿದರೆ 700-800 ರೂಪಾಯಿ ಬರ್ತದೆ. ಅಂದರೆ ಒಂದು ಕಚ್ಚಾ ವಸ್ತುವನ್ನು ಕೃಷಿಯಿಂದ ಪಡೆಯುವುದರ ಮುಖ ಬೆಲೆಯನ್ನು ನಾವು 1000 ಪಟ್ಟು ಹೆಚ್ಚಿಸಲು ಈ ಮೌಲ್ಯವರ್ಧನೆ ಇರ್ಬೋದು, ದ್ವಿತೀಯ ಕೃಷಿ ಇರ್ಬೋದು, ಸಂಸ್ಕರಣೆ ನಮ್ಮ ರೈತರಿಗೆ ಅನುಕೂಲ ಆಗ್ತದಂತ ಒಂದು ಕರೆ ಕೊಟ್ಟರು. ಈ ದಿಸೆಯಲ್ಲಿ ನನ್ನೂ ಒಂದು ಮನವಿಯಲ್ಲಿ ಏನಪ್ಪ ಅಂತಂತಂದ್ರೆ, ತಾವು ರೈತ ಬಾಂಧವರು ವಿಜ್ಞಾನಿ ಅಂತ ವಿಚಾರ ಮಾಡಿರಿ, ಆಮೇಲೆ ವ್ಯಾಪಾರಿ ಅಂತ ವ್ಯವಹಾರ ಮಾಡಿರಿ. ವಿಜ್ಞಾನಿ ಅಂತ ವಿಚಾರ ಅಂತಂತಂದರೆ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಕೃಷಿ ವಿಜ್ಞಾನಗಳನ್ನು ಪಡೆದುಕೊಂಡು ವ್ಯಾಪಾರ ಅಂತ ವ್ಯವಹಾರ ಮಾಡಿರಪ್ಪ ಅಂತಂತಂದರೆ, ಅದು ಬೆಲೆ ಬಂದಾಗ ಅದರ ಬೆಲೆ ಯಾವುದೇ ಕಚ್ಚಾ ವಸ್ತು ಇರ್ಬೋದು, ಜೋಳ ಇರ್ಬೋದು, ಕಡಲೆ ಇರ್ಬೋದು, ಹಾಲು ಇರ್ಬೋದು, ಅವುಗಳನ್ನು ಸಂಸ್ಕೃತಿ ಅವುಗಳ ಮುಖ ಬೆಲೆಯನ್ನು ಹೆಚ್ಚು ಮಾಡಿ ಆರ್ಥಿಕವಾಗಿ ಸಬಲರಾಗಿರಿ, ಮನೋಧೈರ್ಯವನ್ನು ಹೊಂದಿರಿ, ಯಾವುದೇ ಆತ್ಮಹತ್ಯೆ ಮತ್ತು ದುಶ್ಚಟಗಳಂಥ ಕಾರ್ಯಗಳಿಗೆ ಕೈಗೂಡಬೇಡಿ. ನಿಮ್ಮ ಜೊತೆ ಕೃಷಿ ವಿಷಯದಲ್ಲಿ ತಾಂತ್ರಿಕತೆಯನ್ನು ಒದಗಿಸಲು ಸದಾ ಸಿದ್ಧವಿದೆ ಎಂದು ಹೇಳುತ್ತಾ ಈ ಕೃಷಿ ಮೇಳ ವೇದಿಕೆಯಿಂದ ತಮ್ಮೆಲ್ಲರಿಗೆ ಧನ್ಯವಾದಗಳು. ಇದುವರೆಗೆ ಡಾಕ್ಟರ್ ಬಸವರಾಜ್ ಏಣಿಗಿ ಅವರಿಂದ ಕೃಷಿಮೇಳ 2022 ದೈನಂದಿನ ವರದಿ ಕೇಳಿದಿರಿ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಆರೋಗ್ಯ ಮತ್ತು ರೋಗಗಳಲ್ಲಿ ಪ್ಲೇಟ್ಲೆಟ್ಸ್ನ ಪಾತ್ರ. ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ಗಿರೀಶ್ ಕಾಮತ್. ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮಸ್ಕಾರ ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಪ್ರೀತಿಯ ಆತ್ಮೀಯ ಸ್ವಾಗತ. ಶ್ರೋತೃ ಬಾಂಧವರೇ, ಮೊದಲೆಲ್ಲ ಒಂದು ಸ್ವಲ್ಪ ನಮ್ಗೆ ಆಯಾಸ ಆತು ಅಂತಂದ್ರೆ ಕೆಲವರು ಹೇಳೋರು, ಡಾಕ್ಟರ್ ಕಡೆ ತೋರಿಸ್ಕೊಂಬಿಡ್ರಿ, ರಕ್ತ ಗಿಕ್ತ ಏನರ ಕಡಿಮೆ ಆಗ್ಯದೇ ನೋಡ್ರಿ ಅಂಥೇಳಿ. ಹೌದು ಅಂಥೇಳಿ ನಾವು ತೋರಿಸ್ಕೋತಿದ್ವಿ, ಆ ಪ್ರಕಾರ ಡಾಕ್ಟರ್ ನಮ್ಗೆ ಔಷಧ ಕೊಡ್ತಿದ್ರು, ಏನು ಮಾಡ್ಬೇಕಂತ ಹೇಳ್ತಿದ್ರು. ಆದರೆ ಇತ್ತೀಚೆಗೆ ನಮ್ಮಂತಹ ಸಾಮಾನ್ಯರು ಕೂಡ ರಕ್ತ ಕಡಿಮೆ ಆಗಿರಬಹುದು ಅನ್ನೋದ್ರ ಜೊತೆಗೆ ಪ್ಲೇಟ್ಲೆಟ್ಗಳು ಏನರ ಕಡಿಮೆ ಆಗ್ಯಾವೆ ನೋಡ್ರಿ ಅಂತ ಹಿಂಗೆ ಅಂದ್ರೆ ಸಾಮಾನ್ಯರಿಗೂ ಕೂಡ ಈ ತಂತ್ರಜ್ಞಾನ ಹೆಚ್ಚು ಸಿಗೋತಾ ಇರೋದ್ರಿಂದ ಆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಅರಿವು ಮೂಡ್ತಾ ಅದ ಅನ್ನುವಂಥದ್ದು. ಯಾಕೆ ಈ ಪ್ಲೇಟ್ಲೆಟ್ಗಳ ಬಗ್ಗೆ ಮಾತಾಡಿದೆ ಅಂತಂದ್ರೆ, ಇವತ್ತಿನ ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಆರೋಗ್ಯ ಮತ್ತು ರೋಗಗಳಲ್ಲಿ ಪ್ಲೇಟ್ಲೆಟ್ಗಳ ಪಾತ್ರ ಅನ್ನುವಂಥದ್ದು. ಈ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದಾರ ಡಾಕ್ಟರ್ ಗಿರೀಶ್ ಕಾಮತ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಗಳು ಮೇಡಮ್. ಮೊದಲಿಗೆ ಡಾಕ್ಟರ್ ಕಿರುಪರಿಚಯ ಮಾಡಿಕೊಳ್ಳೋಣ. ಡಾಕ್ಟರ್ ಗಿರೀಶ್ ಕಾಮತ್ ಅವರು ಮೂಲತಃ ಧಾರವಾಡದವರು. ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದೊಳಗೆ ಪಡ್ಕೊಂಡಾರ. ಎಂಬಿಬಿಎಸ್ ಪದವಿಯನ್ನು 2004 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಶ್ರೀ ಬಿಎಂ ಪಾಟೀಲ್ ಕಾಲೇಜ್ ಬಿಜಾಪುರ ಇಲ್ಲೇ ಪಡ್ಕೊಂಡಾರ. ಅದನಂತರ ಎಂಡಿ ಸ್ನಾತಕೋತ್ತರ ಪದವಿಯನ್ನು ಪ್ಯಾಥಾಲಜಿಯೊಳಗೆ ಬಿಜಾಪುರದ ಅಲ್ ಅಮೀನ್ ವೈದ್ಯಕೀಯ ಕಾಲೇಜಿನಿಂದ 2008 ಪೂರ್ಣ ಮಾಡಿದರು. ಡಿಎನ್ಬಿ ಪದವಿಯನ್ನು ಸಹ್ಯಾದ್ರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪುಣೆ ಮತ್ತು ಫೆಲೋಶಿಪ್ಪನ್ನು ಅಮೃತ ವೈದ್ಯಕೀಯ ಕಾಲೇಜು ಕೊಚ್ಚಿ ಇಲ್ಲೇ ಪಡ್ಕೊಂಡಾರ. 2008 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ರಕ್ತಶಾಸ್ತ್ರ ವಿಭಾಗ ಸೇರಿದ ಇವರು ಕಳೆದ 14 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲಿಯ ರಕ್ತಶಾಸ್ತ್ರ ವಿಭಾಗದೊಳಗೆ ಸಹ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್ ಗಿರೀಶ್ ಕಾಮತ್ ಅವರು, ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ಹೇಳ್ತಾರೆ. ಶ್ರೋತೃಗಳೇ, ನೀವು ಕೇಳ್ರಿ, ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ. ಆರೋಗ್ಯ ಮತ್ತು ರೋಗಗಳಲ್ಲಿ ಪ್ಲೇಟ್ಲೆಟ್ಗಳ ಪಾತ್ರ, ಈ ಬಗ್ಗೆ ಡಾಕ್ಟರ್ ಗಿರೀಶ್ ಕಾಮತ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರಗಳು. ರಕ್ತದಲ್ಲಿ ಮುಖ್ಯವಾಗಿ 3 ವಿಧದ ರಕ್ತ ಕಣಗಳಿರುತ್ತವೆ. ಅವುಗಳೆಂದರೆ ಕೆಂಪು ರಕ್ತ ಕಣ ಅಂದರೆ RBC, ಬಿಳಿ ರಕ್ತ ಕಣ ಅಂದರೆ WBC ಹಾಗೂ ಪ್ಲೇಟ್ಲೆಟ್ಗಳು. ಕೆಂಪು ರಕ್ತ ಕಣಗಳು ಆಮ್ಲಜನಕ ವಾಹಕಗಳಾದರೆ ಬಿಳಿ ರಕ್ತ ಕಣಗಳು ನಮ್ಮನ್ನು ವಿವಿಧ ಕೀಟಾಣುಗಳಿಂದ ರಕ್ಷಣೆ ನೀಡುತ್ತವೆ. ಪ್ಲೇಟ್ಲೆಟ್ಗಳು ರಕ್ತಸ್ರಾವವನ್ನು ತಡೆಗಟ್ಟುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಮೂರು ವಿಧದ ರಕ್ತದ ಕಣಗಳು ಅಸ್ಥಿಮಜ್ಜೆ ಅಂದರೆ ಬೋನ್ ಮ್ಯಾರೋನಲ್ಲಿ ತಯಾರಾಗುತ್ತವೆ. ಪ್ಲೇಟ್ಲೆಟ್ಗಳನ್ನು ತಯಾರು ಮಾಡುವ ಜೀವಕೋಶಗಳ ಹೆಸರು ಮೆಗಾಕ್ಯಾರಿಯೋಸೈಟ್. ಈ ಜೀವಕೋಶಗಳಿಂದ ಪ್ಲೇಟ್ಲೆಟ್ಗಳು ತಯಾರಾಗಲು ಸುಮಾರು 5 ದಿನ ಬೇಕು. ಪ್ರತಿದಿನ ವ್ಯಕ್ತಿಯೊಬ್ಬರಲ್ಲಿ ಸುಮಾರು 1,000 ಕೋಟಿ ಪ್ಲೇಟ್ಲೆಟ್ಗಳು ತಯಾರಾಗುತ್ತವೆ. ಪ್ರತಿದಿನ ಅಷ್ಟೇ ಪ್ರಮಾಣದಲ್ಲಿ ಪ್ಲೇಟ್ಲೆಟ್ಗಳು ನಾಶವನ್ನು ಹೊಂದುತ್ತವೆ. ಹೀಗಾಗಿ ಆರೋಗ್ಯ ಇರುವ ಸ್ಥಿತಿಯಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಪ್ರತಿ ಮಿಲಿಲೀಟರ್ ರಕ್ತದಲ್ಲಿ ನಿರಂತರವಾಗಿ 1.5 ರಿಂದ 4 ಲಕ್ಷದವರೆಗೆ ಇರುತ್ತದೆ. ಬೋನ್ ಮ್ಯಾರೋದಲ್ಲಿ ತಯಾರಾದ ಪ್ಲೇಟ್ಲೆಟ್ಗಳು 7 ರಿಂದ 10 ದಿವಸ ಜೀವಿಸಿ ಹೊಟ್ಟೆಯಲ್ಲಿರುವ ಗುಲ್ಮ ಅಂದರೆ ಸ್ಪ್ಲೀನ್ ಎಂಬ ಅವಯವದಲ್ಲಿ ನಾಶ ಹೊಂದುತ್ತವೆ. ಸುಮಾರು 2 ಮೈಕ್ರಾನ್ಗಳಷ್ಟು ಚಿಕ್ಕದಾಗಿರುವ ಪ್ಲೇಟ್ಲೆಟ್ಗಳ ರಚನೆ ಮಾತ್ರ ಬಹಳ ಸಂಕೀರ್ಣ. ಚಿಕ್ಕ ತಟ್ಟೆಯಂಥ ಆಕಾರದಲ್ಲಿರುವ ಇವುಗಳ ಹೊರಪದರಿನಲ್ಲಿ ಗ್ಲೈಕೋಕಲಿಕ್ಸ್ ಎಂಬ ಮೆತ್ತನೆಯ ಪದರು ಹಾಗೂ ಒಳಗಡೆ ಅತಿ ಚಿಕ್ಕ ನಾಳಗಳ ಸಂಕೀರ್ಣ ವ್ಯವಸ್ಥೆ ಇರುತ್ತದೆ. ದೇಹದ ಯಾವುದೇ ಭಾಗಕ್ಕೆ ಅತಿ ಸೂಕ್ಷ್ಮವಾದ ಹಾನಿಯಾದರೂ ದ್ರವರೂಪದ ರಕ್ತ ಸೂಕ್ಷ್ಮ ರಕ್ತನಾಳಗಳಿಂದ ಸೋರಿಕೆಯಾಗಿ ರಕ್ತಸ್ರಾವ ಆಗುವ ಸಂಭವ ಇರುತ್ತದೆ. ಪ್ಲೇಟ್ಲೆಟ್ ಕಣಗಳು ರಕ್ತನಾಳದಲ್ಲಾಗಿರುವ ರಂಧ್ರಗಳನ್ನು ಕೂಡಲೇ ಮುಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ಲೇಟ್ಲೆಟ್ಗಳು ತಾತ್ಪೂರ್ತಿಕ ತಡೆಗೋಡೆಯನ್ನು ನಿರ್ಮಿಸಿದ ನಂತರ ರಕ್ತದಲ್ಲೇ ಇರುವ ವಿವಿಧ ಫ್ಯಾಕ್ಟರ್ಗಳು ಗಟ್ಟಿಯಾದ ಮುದ್ದೆಯೊಂದನ್ನು ತಯಾರು ಮಾಡುತ್ತವೆ. ಈ ಸಂಪೂರ್ಣ ಪ್ರಕ್ರಿಯೆಗೆ ಬ್ಲಡ್ ಕ್ಲಾಟಿಂಗ್ ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಎಂದು ಕರೆಯುತ್ತಾರೆ. ರಕ್ತದ ಹೆಪ್ಪುಗಟ್ಟುವಿಕೆ ರಕ್ತಸ್ರಾವವನ್ನು ತಡೆಗಟ್ಟುವುದಾದರೂ ಕೆಲವೊಂದು ಸಂದರ್ಭಗಳಲ್ಲಿ ದೇಹಕ್ಕೆ ಹಾನಿಯನ್ನು ಉಂಟು ಮಾಡಬಹುದು. ಮಿದುಳಿನಲ್ಲಿ ರಕ್ತ ಸಂಚಾರ ಸ್ಥಗಿತಗೊಂಡು ಲಕ್ವ ಆಗುವುದು, ಹೃದಯದ ನಾಳಗಳಲ್ಲಿ ತಡೆಯುಂಟಾಗಿ ಹೃದಯ ಸ್ತಂಭನ ಉಂಟಾಗುವುದು ಮುಂತಾದವುಗಳು ಹಾನಿಕಾರಕ ರಕ್ತ ಹೆಪ್ಪುಗಟ್ಟುವಿಕೆಗೆ ಉದಾಹರಣೆಗಳು. ಹೀಗಾಗದಂತೆ ಮಾಡಲು ಆ್ಯಂಟಿಪ್ಲೇಟ್ಲೆಟ್ ಏಜೆಂಟ್ಸ್ ಅಂದರೆ ಪ್ಲೇಟ್ಲೆಟ್ಗಳನ್ನು ಕೆಲಸ ಮಾಡದಂತೆ ತಡೆಗಟ್ಟುವ ಔಷಧಿಗಳು, ಉದಾಹರಣೆಗೆ ಆಸ್ಪಿರಿನ್, ಕ್ಲೋಪಿಡೆಗ್ರೋಲ್ ಮೊದಲಾದ ಮಾತ್ರೆಗಳನ್ನು ಕೊಡುತ್ತಾರೆ. ಕೆಲ ಸಂದರ್ಭಗಳಲ್ಲಿ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ತುಂಬ ಕಡಿಮೆಯಾಗುತ್ತದೆ. ಹೀಗಾದಾಗ ಬಾಯಿ, ಮೂಗು, ಚರ್ಮ ಇತ್ಯಾದಿ ಸ್ಥಳಗಳಲ್ಲಿ ರಕ್ತಸ್ರಾವ ಆಗಬಹುದು. ಮಿದುಳು ಅಥವಾ ಆಂತರಿಕ ಅವಯವಗಳಲ್ಲಿ ರಕ್ತಸ್ರಾವ ಆಗಿ ರೋಗಿ ಮರಣವನ್ನು ಹೊಂದಬಹುದು. ಈ ಸಂದರ್ಭಗಳಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ತುಂಬ ಅವಶ್ಯಕ. ಪ್ಲೇಟ್ಲೆಟ್ಗಳ ಮರುಪೂರಣ ಅಂದರೆ ಟ್ರಾನ್ಸ್ಫ್ಯೂಷನ್ ಒಂದು ಪೂರಕ ಚಿಕಿತ್ಸೆಯಷ್ಟೇ. ಪ್ಲೇಟ್ಲೆಟ್ಗಳು ಕಡಿಮೆಯಾಗಿರುವುದಕ್ಕೆ ಕಾರಣ ಕಂಡುಹಿಡಿದು ಆ ರೋಗಕ್ಕೆ ಸರಿಯಾದ ಚಿಕಿತ್ಸೆ ನೀಡಿದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ತನ್ನಿಂದ ತಾನೇ ಹೆಚ್ಚಿಗೆ ಆಗುತ್ತದೆ. ಪ್ಲೇಟ್ಲೆಟ್ಗಳು ಕಡಿಮೆಯಾಗುವುದಕ್ಕೆ ಕಾರಣಗಳು ಹಲವಾರು. ಅಸ್ಥಿಮಜ್ಜೆಯಲ್ಲಿ ಅವುಗಳ ಉತ್ಪಾದನೆ ಕುಂಠಿತಗೊಳ್ಳುವುದು ಒಂದು ಪ್ರಕಾರವಾದರೆ ಉತ್ಪಾದನೆಗೊಂಡ ಪ್ಲೇಟ್ಲೆಟ್ಗಳು ತ್ವರಿತವಾಗಿ ನಾಶ ಹೊಂದುವುದು ಇನ್ನೊಂದು ಪ್ರಕಾರ. ರಕ್ತದ ಕ್ಯಾನ್ಸರ್ ರೋಗ ಪ್ರಾಥಮಿಕ ಹಂತದಲ್ಲಿ ಅಸ್ಥಿಮಜ್ಜೆಯನ್ನು ಆವರಿಸಿ ಅಲ್ಲಿರುವ ಆರೋಗ್ಯವಂತ ಜೀವಕೋಶಗಳನ್ನೆಲ್ಲ ನಾಶ ಮಾಡುತ್ತದೆ. ಹೀಗಾಗಿ ಪ್ಲೇಟ್ಲೆಟ್ಗಳನ್ನು ತಯಾರಿಸುವ ಜೀವಕೋಶಗಳು ನಾಶ ಹೊಂದಿ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಅಪ್ಲಾಸ್ಟಿಕ್ ಅನೀಮಿಯಾ ಹಾಗೂ MDS ಮೊದಲಾದ ರೋಗಗಳಾದಾಗ ಅಸ್ಥಿಮಜ್ಜೆಯಲ್ಲಿ ರಕ್ತದ ಕಣಗಳು ತಯಾರಾಗುವ ಪ್ರಕ್ರಿಯೆಯೇ ನಿಂತು ಹೋಗುತ್ತದೆ. ಇವಕ್ಕೆ ಬೋನ್ ಮ್ಯಾರೋ ಫೇಲ್ಯೂರ್ ಸಿಂಡ್ರೋಮ್ಸ್ ಎಂದು ಹೆಸರು. ಡೆಂಗ್ಯೂ ರೋಗವಾದಾಗ ಸಹ ಪ್ಲೇಟ್ಲೆಟ್ಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಇಮ್ಯೂನ್ ಥ್ರಂಬೋಸೈಟೋಪೀನಿಯಾ ಎಂಬ ರೋಗದಲ್ಲಿ ಪ್ಲೇಟ್ಲೆಟ್ಗಳ ವಿರುದ್ಧ ಆಂಟಿಬಾಡಿ ಅಂದರೆ ಪ್ರತಿಕಾಯಗಳ ಉತ್ಪಾದನೆಯನ್ನು ನಮ್ಮ ದೇಹವೇ ಮಾಡಿರುತ್ತದೆ. ಈ ಪ್ರತಿಕಾಯಗಳು ಪ್ಲೇಟ್ಲೆಟ್ಗಳ ಮೇಲೆ ಆಕ್ರಮಣ ಮಾಡಿ ಅವುಗಳನ್ನು ನಾಶಪಡಿಸುತ್ತವೆ. ಈ ರೋಗ ಇರುವವರಿಗೆ ಪ್ಲೇಟ್ಲೆಟ್ ಮರುಪೂರಣ ಮಾಡಿದರೂ ಏನೂ ಪ್ರಯೋಜನ ಇಲ್ಲ, ಯಾಕೆಂದರೆ ಮರುಪೂರಣ ಮಾಡಿದ ಪ್ಲೇಟ್ಲೆಟ್ಗಳನ್ನು ಸಹ ಪ್ರತಿಕಾಯಗಳು ನಾಶಪಡಿಸುತ್ತವೆ. ಸ್ಟೀರಾಯ್ಡ್ ಮೊದಲಾದ ಔಷಧಗಳನ್ನು ನೀಡಿ ಪ್ರತಿಕಾಯಗಳ ಬೆಳವಣಿಗೆಯನ್ನು ತಡೆಗಟ್ಟಿ ಈ ರೋಗವನ್ನು ವಾಸಿ ಮಾಡಲಾಗುತ್ತದೆ. ಥ್ರಂಬೋಟಿಕ್ ಥ್ರಂಬೋಸೈಟೋಪೆನಿಕ್ ಪರ್ಪಿರ, ಈ ರೋಗದಿಂದ ಬಳಲುವವರಲ್ಲಿ ದೇಹದ ವಿವಿಧ ಅವಯವಗಳ ಚಿಕ್ಕ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಪ್ಲೇಟ್ಲೆಟ್ಗಳು ಉಪಯೋಗಿಸಲ್ಪಡುತ್ತವೆ. ಹೀಗಾಗಿ ಪ್ಲೇಟ್ಲೆಟ್ಗಳ ಕೊರತೆಯಿಂದಾಗಿ ರಕ್ತಸ್ರಾವವು ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ವಿವಿಧ ಅವಯವಗಳ ವೈಫಲ್ಯವು ಉಂಟಾಗುತ್ತದೆ. ಪ್ಲಾಸ್ಮಾ ಎಕ್ಸ್ಚೇಂಜ್ ಮೂಲಕ 90% TTP ರೋಗಿಗಳ ಜೀವ ಉಳಿಸಬಹುದು. ಈ ರೋಗದ ಡಯಾಗ್ನೋಸಿಸ್ ಆಗದೆ ಪ್ಲಾಸ್ಮಾ ಎಕ್ಸ್ಚೇಂಜ್ ಮಾಡದೇ ಇರುವ ಪಕ್ಷದಲ್ಲಿ 90%ಕ್ಕಿಂತ ಹೆಚ್ಚಿನ ರೋಗಿಗಳು ಸಾವನ್ನಪ್ಪುತ್ತಾರೆ. ಪ್ಲೇಟ್ಲೆಟ್ಗಳ ಕೊರತೆ ಒಂದು ತೊಂದರೆಯಾದರೆ ಹೆಚ್ಚಿದ ಪ್ಲೇಟ್ಲೆಟ್ಗಳ ಸಂಖ್ಯೆ ಇನ್ನೊಂದು ತೊಂದರೆ. ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ, ಯಾವುದೋ ಸಂಕು ರೋಗ, ಎಲ್ಲಿಯಾದರೂ ರಕ್ತಸ್ರಾವ ಮೊದಲಾದ ತೊಂದರೆಗಳಿದ್ದಾಗ ಅಸ್ಥಿಮಜ್ಜೆ ಒಂದು ಪ್ರತಿಕ್ರಿಯೆಯ ರೂಪದಲ್ಲಿ ಪ್ಲೇಟ್ಲೆಟ್ಗಳ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಈ ಥರ ಪ್ಲೇಟ್ಲೆಟ್ಗಳ ಹೆಚ್ಚಳದಿಂದ ಹೆಚ್ಚಿನ ತೊಂದರೆಯಿಲ್ಲ. ಆದರೆ ಕೆಲವೊಮ್ಮೆ ಯಾವುದೇ ಪ್ರಚೋದನೆ ಇಲ್ಲದೆಯೂ ಅಸ್ಥಿಮಜ್ಜೆ ತನ್ನಷ್ಟಕ್ಕೆ ತಾನೇ ಪ್ಲೇಟ್ಲೆಟ್ಗಳ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಇದಕ್ಕೆ ಎಸೆನ್ಷಿಯಲ್ ಥ್ರೊಂಬೋಸೈಥೀಮಿಯಾ ಎಂದು ಹೆಸರು. ಇದು ಒಂದು ತರಹದ ರಕ್ತದ ಕ್ಯಾನ್ಸರ್ ಎಂದು ಪರಿಭಾವಿಸಲ್ಪಡುತ್ತದೆ. ಇದರಿಂದ ಬಳಲುವ ರೋಗಿಗಳ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಪ್ಲೇಟ್ಲೆಟ್ಗಳ ಉತ್ಪಾದನೆಯನ್ನು ಕಡಿಮೆ ಮಾಡುವ ಹಾಗೂ ಪ್ಲೇಟ್ಲೆಟ್ಗಳು ಕೆಲಸ ಮಾಡದಂತೆ ಮಾಡುವ ಔಷಧಿಗಳನ್ನು ನೀಡಬೇಕಾಗುತ್ತದೆ. ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಕೊರತೆ ಹಾಗೂ ಹೆಚ್ಚಳ ಎರಡೂ ತೊಂದರೆ ಉಂಟು ಮಾಡಬಲ್ಲವು. ಇವುಗಳ ಕಾರಣ ಕಂಡುಹಿಡಿದು ಸರಿಯಾದ ಚಿಕಿತ್ಸೆ ನೀಡುವುದು ತುಂಬ ಅವಶ್ಯಕ. ಕಾರಣ ಗೊತ್ತಿಲ್ಲದೆ ಚಿಕಿತ್ಸೆ ನೀಡುವುದು ನಿಷ್ಪ್ರಯೋಜಕ, ಅಲ್ಲದೆ ಕೆಲವೊಮ್ಮೆ ಮಾರಣಾಂತಿಕವೂ ಆಗಬಹುದು. ಹಾಗಾಗಿ ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಆದಾಗ ರಕ್ತ ಪರೀಕ್ಷೆ ಮಾಡಿಸಿ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ತಿಳಿದುಕೊಳ್ಳುವುದು ಹಾಗೂ ಅದರ ಸರಿಯಾದ ಚಿಕಿತ್ಸೆ ಮಾಡಿಸಿಕೊಳ್ಳುವುದು ತುಂಬ ಅವಶ್ಯಕ. ಇದೇ ಸಂದರ್ಭದಲ್ಲಿ ನಾನು ತಿಳಿಸಲು ಇಚ್ಛಿಸುವ ಇನ್ನೊಂದು ವಿಷಯವೆಂದರೆ ಪ್ಲೇಟ್ಲೆಟ್ಗಳ ದಾನ. ಪ್ಲೇಟ್ಲೆಟ್ಗಳ ಕೊರತೆಯಿಂದ ಬಳಲುತ್ತಿರುವ ರೋಗಿಗಳ ಜೀವ ಉಳಿಸುವುದರಲ್ಲಿ ಪ್ಲೇಟ್ಲೆಟ್ಗಳ ಮರುಪೂರಣ ಒಂದು ಪ್ರಮುಖವಾದ ಚಿಕಿತ್ಸೆ. ಈ ಪ್ಲೇಟ್ಲೆಟ್ಗಳನ್ನು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಥವಾ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಹೀಗೆ ಎರಡು ವಿಧಾನಗಳಿಂದ ಸಂಗ್ರಹಿಸುತ್ತಾರೆ. SDP ತಯಾರು ಮಾಡುವಾಗ ದಾನಿಯ ರಕ್ತವನ್ನು ಪಡೆದು ಕೇವಲ ಪ್ಲೇಟ್ಲೆಟ್ಗಳನ್ನು ಸಂಗ್ರಹಿಸಿ ಉಳಿದ ರಕ್ತವನ್ನು ದಾನಿಗೆ ನೀಡಲಾಗುತ್ತದೆ. RDPಯನ್ನು ಹೋಲ್ ಬ್ಲಡ್ದಿಂದ ಬೇರ್ಪಡಿಸಲಾಗುತ್ತದೆ. ಹೋಲ್ ಬ್ಲಡ್ಡನ್ನು 3-6 ತಿಂಗಳಿಗೊಮ್ಮೆ ಹಾಗೂ SDPಯನ್ನು ವಾರಕ್ಕೊಮ್ಮೆ ದಾನ ಮಾಡಬಹುದು. ನಿಯಮಿತವಾದ ರಕ್ತ ಅಥವಾ ಪ್ಲೇಟ್ಲೆಟ್ ದಾನದಿಂದ ಸ್ವಂತಕ್ಕೆ ಯಾವುದೇ ತೊಂದರೆಯಾಗದೆ ಒಬ್ಬರ ಜೀವ ರಕ್ಷಿಸಿದ ಸಂತೋಷವನ್ನು ನಾವು ಅನುಭವಿಸಬಹುದು. ಹಾಂ ಹಾಂ, ಅಂದ್ರೆ ನಮಗಿಷ್ಟು ದಿನ ಈ ಡೆಂಗ್ಯೂ ಎಲ್ಲ ಬಂದಾಗ ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ಯಾವ ಅನ್ನೋ ವಿಷಯದ ಬಗ್ಗೆ ಅಷ್ಟ ಮಾಹಿತಿ ಇರ್ತಿತ್ತು ಡಾಕ್ಟರ್ ಸಾಮಾನ್ಯರಿಗೆ. ಹೌದು, ಈಗ ನೀವು ಹೇಳಿದ ಪ್ರಕಾರ ಪ್ಲೇಟ್ಲೆಟ್ಗಳು ಜಾಸ್ತಿ ಆದರೂ ಕೂಡ ತೊಂದರೆನೆ ಅಂತ. ಅಂತೂ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ನಮ್ಮ ದೇಹ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತದ. ಹೆಚ್ಚು ಕಡಿಮೆ ಆದಾಗ ರೋಗಕ್ಕೆ ಕಾರಣ ಆಗ್ತದ ಅಂತ. ಆ ರೀತಿಯೊಳಗೆ ಆರೋಗ್ಯದೊಳಗೆ ಪ್ಲೇಟ್ಲೆಟ್ಗಳ ಪಾತ್ರ ಬಹಳ ಮಹತ್ವದ್ದು ಅನ್ನುವಂಥದ್ದು. ನಮ್ಮ ಶ್ರೋತೃಗಳು ಕರೆ ಮಾಡ್ಲಿಕ್ಕೆ ಡಾಕ್ಟರ್ ಅವರು ಪ್ರಶ್ನೆಗಳು ಏನು ಕೇಳೋಣ. ಹಲೋ ಹಲೋ ಹಲೋ, ಹಲೋ ಹಲೋ ಹಲೋ, ಸುಟ್ಟಟ್ಟಿಯಿಂದ ಯಾರು ಮಾತಾಡೋದ್ರಿ? ಗಣಪತಿ ಉಮ್ಮಾಣ ಸುಟ್ಟಟ್ಟಿಂದ್ರಿ. ಪ್ರಶ್ನೆ ಕೇಳ್ರಿ. ಡೆಂಗ್ಯೂ ಜ್ವರ, ಡೆಂಗ್ಯೂ ಜ್ವರ, ಡೆಂಗ್ಯೂ ಅನ್ನೋದೊಂದು ವೈರಸ್ ಇರ್ತದ್ರಿ. ಅದು ಸೊಳ್ಳೆಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದು ಒಂದು ರೋಗ. ಡೆಂಗ್ಯೂ ಇರೋದು ರೋಗಿಗೆ, ರೋಗಿ ರಕ್ತದೊಳಗ ಡೆಂಗ್ಯೂ ವೈರಾಣುಗಳು ಇರ್ತಾವ. ಅದನ್ನ ಕಚ್ಚಿದ್ದು ಏನು ಸೊಳ್ಳೆ ಇರ್ತದೆ, ಇನ್ನೊಬ್ರಿಗೆ ಕಚ್ಚಿದ್ರೆ ಅದು ಆ ವೈರಾಣು ಅವನಿಂದ ಇನ್ನೊಬ್ಬನಿಗೆ ಹೋಗ್ತದೆ. ಅವಾಗ ಅವಂಗಾಗ್ತದ್ರಿ. ಧನ್ಯವಾದ. ಹಲೋ ಹಲೋ, SDM ಆರೋಗ್ಯ ಸಂವಾದ. ಹಲೋ, ಪ್ಲೇಟ್ಲೆಟ್ಗಳ ಮನುಷ್ಯನ ದೇಹದ ಕಡಿಮೆ ಆದ್ರೆ ಏನ್ ಮಾಡ್ಬೇಕ್ರಿ? ಪ್ಲೇಟ್ಲೆಟ್ಗಳು ಕಡಿಮೆ ಆದ್ರೆ, ಒಂದ್ ನಿಮಿಷ, ನಿಮ್ ಹೆಸರು ಹೇಳ್ರಿ, ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ? ಬೆಳಗಾವ್ ಜಿಲ್ಲೆ ರಾಯಬಾಗ್ ತಾಲೂಕ್ ಬೊಮ್ಮನಾಳದಿಂದ ಕರೆ ಮಾಡತ್ತೀವ್ರಿ. ನಿಮ್ ಹೆಸರು? ಅಶ್ವಿನಿ ಪೂಜಾರಿ. ಹಾ ಅಶ್ವಿನಿ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರ. ಪ್ಲೇಟ್ಲೆಟ್ ಕಡಿಮೆ ಆಗೋದಕ್ಕೆ ಬಹಳಷ್ಟು ಕಾರಣಗಳು ಇರ್ತಾವ್ರಿ. ಅದು ಯಾವ್ಯಾವ ಪದಾರ್ಥಗಳನ್ನ ಸೇವಿಸ್ಬೇಕ್ರಿ? ಅದು ಯಾವ ಕಾರಣದಿಂದ ಕಡಿಮೆ ಆಗೈತಿ ಅಂತ ಹೇಳಿ ನೋಡಿಕೊಂಡು ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸರಿ ಆಗ್ತದೆ. ಈಗ ಕೆಲವೊಬ್ಬರಿಗೆ ಒಂದು ಕಾರಣ ಅಂದ್ರೆ ಈಗ ನಾನು ಒಂದು ಟಾಕ್ ಕೊಟ್ಟೆ ರೀ ನಿಮ್ಗೆ ಅಂದ್ರೆ ಬೋನ್ ಮ್ಯಾರೋ ಒಳಗೆ ಪ್ಲೇಟ್ಲೆಟ್ಗಳು ತಯಾರಾಗ್ತಾವ. ಕೆಲವೊಮ್ಮೆ ಬೋನ್ ಮ್ಯಾರೋ ಒಳಗೆ ಪ್ಲೇಟ್ಲೆಟ್ ತಯಾರು ಆಗಲಿಲ್ಲ ಅಂದರೂ ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತದೆ. ಇಲ್ಲಾದ್ರೆ ಪ್ಲೇಟ್ಲೆಟ್ಗಳದ್ದು ಏನು ನಾಶ ಹೊಂದೋದಿರ್ತದೆ ಅದರದ್ದು ಪ್ರಮಾಣ ಭಾಳ ಜಾಸ್ತಿ ಆತಂದ್ರೂ ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ತಾವೆ. ಹಿಂಗೆ ಎರಡು ಕಾರಣದಿಂದ ಅದು ಹಾಂ ತಯಾರಾಗೋದು ಕಡಿಮೆ ಆದ್ರೂ ಕಡಿಮೆ ಆಗ್ತದೆ. ಇಲ್ಲಾದ್ರೆ ಪ್ಲೇಟ್ಲೆಟ್ಗಳು ನಾಶ ಏನು ಹೊಂತಾವ ದಿನ ಅದರದ್ದು ಒಂದು 10 ದಿನ ಅದು ಬದುಕಿರಬೇಕು. ಕೆಲವೊಮ್ಮೆ ಅದು ಹೊರಗೆ ಬಂದಂಗೆ ಬೋನ್ ಮ್ಯಾರೋದಿಂದ ಅದು ನಾಶ ಹೊಂದ್ಬಿಡ್ತದೆ. ಹಿಂಗಾತಂದ್ರೂ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತದೆ ರೀ. ಹಾಂ ರಕ್ತ ಅಂಥೇಳಿ ನಾವು ಏನು ಹೇಳ್ತೀವಿ ರಕ್ತದೊಳಗೆ ಪ್ಲೇಟ್ಲೆಟ್ ಒಂದಿದ್ರೆ ಹಿಮೋಗ್ಲೋಬಿನ್ ಅಂತೇಳಿ ಇನ್ನೊಂದು ಇರ್ತದೆ ರೀ. ನಾವು ಜನರಲಿ ರಕ್ತ ಕಡಿಮೆ ಆಗೈತಿ ಅಂತ ಹೇಳೋದು ಅರ್ಥ ಏನಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗೈತೆ ಅಂಥೇಳಿ. ಹಿಮೋಗ್ಲೋಬಿನ್ ಕಡಿಮೆ ಆಗಲಿಕ್ಕೆ ಮತ್ತು ಪ್ಲೇಟ್ಲೆಟ್ ಕಡಿಮೆ ಆಗಲಿಕ್ಕೆ ಏನು ಜಾಸ್ತಿ ಸಂಬಂಧ ಏನು ಇಲ್ಲ. ಧನ್ಯವಾದ ಅಶ್ವಿನಿ. ಹಲೋ ಹಲೋ ಸ್ವಲ್ಪ ರೇಡಿಯೋ ದೂರಿಟ್ಟು ಮಾತಾಡ್ರಿ. ಹೇಳ್ರಿ ಯಾರು ಮಾತಾಡೋದು? ಶೋಭಾ ಪಾಟೀಲ್ ಅಂತ ಹೇಳಿ ಮುಂಡ್ರಿಗಿದ್ದಾರೆ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ಕಾರ ರೀ ಸರ್. ಏನಂದ್ರ ಪ್ಲೇಟ್ಲೆಟ್ಸ್ ಈಗ ಏರಿದ್ರು ಒಂದ್ ಪ್ರಾಬ್ಲಮ್ ಇಳಿದ್ರು ಒಂದ್ ಪ್ರಾಬ್ಲಮ್ ಐತಿಲ್ರಿ. ಈಗ ಏರಿದ್ರ ಸಿಂಪ್ಟಮ್ಸ್ ನಮ್ಗೆ ಹೆಂಗ್ ಗೊತ್ತಾಗತ್ರಿ ಇದು ನಮ್ಗೆ ಏನೋ ಒಂದು ಇಂಬ್ಯಾಲೆನ್ಸ್ ಆಗೈತಿ ಬಾಡಿ ಒಳಗ ಅಂತ ಹೇಳಿ? ಏರೋದ್ರಿಂದ ಏನು ಸಿಂಪ್ಟಮ್ಸ್ ಜನರಲಿ ಇರಂಗಿಲ್ರಿ. ಏನಿರ್ತದೆ ಬೇರೆ ಯಾವುದೋ ಒಂದು ವಿಷಯದ ಸಲುವಾಗಿ ನೀವು ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗಿರ್ತೀರಿ ಬ್ಲಡ್ ಟೆಸ್ಟ್ ಮಾಡಿಸ್ಲಿಕ್ಕೆ. ನಾವು ಹಿಂಗೆ ಪ್ಲೇಟ್ಲೆಟ್ ಜಾಸ್ತಿ ಇರ್ಬೋದೇನೋ ಅಂಥೇಳಿ ಈ ಸಿಂಪ್ಟಮ್ಸಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಆದರೆ ನೀವು ಯಾವುದೋ ಒಂದು ಬೇರೆ ಸಲುವಾಗಿ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಹೋಗಿರ್ತೀರಿ ಅದ್ರಾಗ ನೋಡ್ತೀರಿ ಇಲ್ಲ ಪ್ಲೇಟ್ಲೆಟ್ ಕೌಂಟು 15 ಲಕ್ಷ ಆಗೈತಿ ಆವಾಗ ಗೊತ್ತಾಗ್ತದೆ ಇದು ಪ್ಲೇಟ್ಲೆಟ್ ಜಾಸ್ತಿ ಅದ ಅಂಥೇಳಿ. ಬಟ್ ಕೆಲವೊಂದ್ಸಲ ಏನಾಗ್ಬಿಡ್ತದೆ ರೀ ಅದರಲ್ಲಿಂದ ಆಗಿರೋ ಕಾಂಪ್ಲಿಕೇಶನಿಂದ ಅಡ್ಮಿಟ್ ಆಗಿರ್ತಾರೆ ಪೇಷಂಟ್ಸ್. ಈಗ ಪ್ಲೇಟ್ಲೆಟ್ ಭಾಳ ಜಾಸ್ತಿ ಆಯ್ತಂದ್ರೆ ರಕ್ತ ಹೆಪ್ಪುಗಟ್ತಿರ್ತದೆ. ಹಾಂ ಕೆಲವೊಮ್ಮೆ ಸ್ಟ್ರೋಕ್ ಅಂತೇಳಿ ಹೇಳ್ತೇವೆ ನಾವು ಅಂದರೆ ಲಕ್ವಾ ಹೊಡೆಯೋದಾಗಿ ಹಿಂಗಾಗಿ ಪೇಷಂಟ್ಸ್ ಅಡ್ಮಿಟ್ ಆಗಿರ್ತಾರೆ. ಅವಾಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗ್ತದೆ ಏನಪ್ಪ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಅದ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಇರೋದ್ರಿಂದ ರಕ್ತ ಹೆಪ್ಪುಗಟ್ಟಿದ್ದದ ಅಂತೇಳಿ. ಹಾಂ ಲಕ್ಷಣ ಗೊತ್ತಾಗಂಗಿಲ್ಲ ರುಟೀನ್ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಒಂದು ಗೊತ್ತಾಗ್ಬೋದು ಇಲ್ಲ ಅಂತಂದ್ರೆ ಏನೋ ಒಂದು ಪ್ರಾಬ್ಲಮ್ ಆದಾಗ ಗೊತ್ತಾಗು ಬ್ಲಡ್ ಟೆಸ್ಟ್ ಮಾಡಿಸಿದ ಅಷ್ಟೇ ಗೊತ್ತಾಗ್ತದೆ. ಸರ್ ಆಮೇಲೆ ಇದು ಕ್ಲಾಟಿಂಗ್ ಟೈಮ್ ಕಡಿಮೆ ಆಗ್ತೈತೆ ಅಥವಾ ಹೆಚ್ಚಾಗ್ತೈತ್ರಿ? ಇದು ಇಮಿಡಿಯೇಟ್ ಆಗಿ ನಮ್ದು ಏನಾದ್ರು ಗಾಯ ಆತಂದ್ರ ಕ್ಲಾಟ್ ಆಗಲಿಕ್ಕೆ ಲೇಟ್ ಆಗುತ್ತಲ್ರಿ ಅವಾಗ ಏನ ಪ್ಲೇಟ್ಲೆಟ್ ಕಡಿಮೆ ಆಗಿದ ಲಕ್ಷಣನ ಅಥವಾ ಹೆಚ್ಚಾಗಿದ ಲಕ್ಷಣ? ಬ್ಲಡ್ ಕ್ಲಾಟ್ ಆಗ್ಲಿ ನಾವು ಎರಡು ಹೇಳ್ತೀವಿ ರೀ, ಒಂದು ಬ್ಲೀಡಿಂಗ್ ಟೈಮ್ ಒಂದು ಕ್ಲಾಟಿಂಗ್ ಟೈಮ್ ಅಂತ ಹಿಂಗೆ ಎರಡು ಇರ್ತಾವ. ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆದಾಗ ಬ್ಲೀಡಿಂಗ್ ಟೈಮ್ ಜಾಸ್ತಿ ಆಗ್ತದೆ. ಹಾಂ ಆದ್ರೆ ಕ್ಲಾಟಿಂಗ್ ಆಗೋದು ಏನಿರ್ತದೆ ಸೇಮ್ ಇರ್ತದೆ ರೀ. ಈಗ ಕ್ಲಾಟ್ ಬ್ಲೀಡಿಂಗ್ ಟೈಮ್ ಮಾಡೋಕ್ಕಿಂತ ಬಹಳ ಸರಳ ಅಂದ್ರೆ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡ್ಬೋದು. ಧನ್ಯವಾದ ಶೋಭಾ. ಅಂತೂ ಒಟ್ಟು ರಕ್ತ ತಪಾಸಣೆ ಮಾಡಿದಾಗನ ಗೊತ್ತಾಗೋದು ಪ್ಲೇಟ್ಲೆಟ್ಗಳು ಹೆಚ್ಚಾಗ್ಯಾವೋ ಅಥವಾ ಕಡಿಮೆ ಆಗ್ಯಾವೋ ಅನ್ನೋದು. ಆ ಲಕ್ಷಣಗಳನ್ನ ನೋಡ್ಕೊಂಡು ನೀವು ಬರೆದು ಕೊಡ್ತೀರಿ ಅನ್ಸ ಅಂದ್ರೆ ನೀವಂದ್ರೆ ಡಾಕ್ಟರ್ಗಳು ಸಲಹೆ ಕೊಡ್ತಾರಲ್ಲ? ಕೆಲವೊಬ್ರಿಗೆ ಈಗ ಮೂಗೊಳಗಿಂದ ರಕ್ತಸ್ರಾವಾಗಿ ಯಾರೋ ಒಬ್ರು ಬರ್ತಾರ, ಇಲ್ಲಾದ್ರೆ ಮುಟ್ಟೊಳಗೆ ಬಹಳ ತಿಂಗಳದ ಏನು ಪಿರಿಯಡ್ಸ್ ಇರ್ತದೆ ಅದ್ರೊಳಗೆ ಬಹಳ ಬ್ಲೀಡಿಂಗ್ ಆಗ್ತಿರ್ತದೆ ಕೆಲವೊಬ್ರಿಗೆ. ಹಿಂಗಿದ್ದಾಗ ಡಾಕ್ಟರ್ಸ್ ಕಡೆ ಹೋದಾಗ ಅವರು ನೋಡ್ತಾರೆ ಬೇರೆ ಏನು ತೊಂದರೆಗಳು ಕಾಣ್ತಾ ಇಲ್ಲ ಅಂದ್ರೆ ಬ್ಲಡ್ ಒಳಗೆ ಏನಾರ ಪ್ರಾಬ್ಲಮ್ ಅದ ಏನು ಟೆಸ್ಟಿಗೆ ಕಳಿಸ್ತಾರೆ. ಅವಾಗ ಪ್ಲೇಟ್ಲೆಟ್ ಕೌಂಟ್ 8,000 ಬಂತು 10,000 ಬಂತು ಅಂದಾಗ ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ಯಾವ ಅಂತೇಳಿ. ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ನಮಸ್ತೆ ಮೇಡಮ್, ಇಲ್ಲಿ ಮಾತಾಡ್ದಾಗ ನೋಡ್ರಿ. ಹಲೋ ಹಲೋ ಮೇಡಮ್. ಹಾ ಹೇಳ್ರಿ, ಯಾರು ಮಾತಾಡೋದು, ನಿಮ್ಮ ಹೆಸರು, ಯಾವ ಊರಿಂದ? ನಮ್ಮ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಕುಂದರಗಿಯಿಂದ ಮಾತಾಡೋದು. ಸಾಯಿ ಮುಲ್ಲಾ. ಹಾ ಹೇಳ್ರಿ. ಪ್ಲೇಟ್ಲೆಟ್ ದಾನ ಮಾಡ್ಬೇಕು ಅಂತೀರಿ ಮೇಡಮ್, ಪ್ಲೇಟ್ಲೆಟ್ ಎಷ್ಟು ದಿನಕ್ಕೊಮ್ಮೆ ದಾನ ಮಾಡ್ಬೇಕಾ? ಪ್ಲೇಟ್ಲೆಟ್ ದಾನ ಮಾಡೋದು ಒಂದು SDP ಅಂತೇಳಿ ಇರ್ತದ್ರಿ, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತೇಳಿ ಹೇಳ್ತೀವಿ ನಾವು. ಅದನ್ನ ನಾವು 7 ದಿನಕ್ಕೊಮ್ಮೆ ಪ್ಲೇಟ್ಲೆಟ್ ಕೊಡ್ಬೋದು. 7 ದಿನಕ್ಕೆ ನೀವು ಬ್ಲಡ್ ಬ್ಯಾಂಕಿಗೆ ಬಂದಾಗ ಅದ ನಿಮ್ದು ಎಷ್ಟು ಪ್ಲೇಟ್ಲೆಟ್, ಹಾಂ ಪ್ಲೇಟ್ಲೆಟ್ ಕೌಂಟ್ ಅನ್ನ ನಾವು ನೋಡಿ ನಿಮ್ದು ಎಷ್ಟು ಪ್ಲೇಟ್ಲೆಟ್ ಅನ್ನ ನಾವು ತಗೋಬಹುದು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಯೂಶಲಿ ಒಂದು 40-45 ನಿಮಿಷ ಒಳಗೆ ಅದು ಪೂರ್ತಿ ಪ್ರೊಸೀಜರ್ ಮುಗೀತದ್ರಿ. ನಿಮ್ಮ ಬ್ಲಡ್ ಅನ್ನ ಒಂದು ಆಫರೆಸಿಸ್ ಅಂತೇಳಿ ಒಂದು ಮಷಿನ್ ಇರ್ತದ, ಆ ಮಷಿನ್ ಒಳಗೆ ಹಾಯಿಸ್ತೀವಿ, ಆಮೇಲೆ ಬರೀ ಪ್ಲೇಟ್ಲೆಟ್ ಅಷ್ಟೇ ಅದು ಸಪ್ರೇಟ್ ಮಾಡ್ಕೊತದ, ಉಳಿದಿದ್ದ ಬ್ಲಡ್ ಪ್ಲಾಸ್ಮಾ ಏನು ಇರ್ತದ ನಿಮ್ದು ಅದು ಮತ್ತೆ ವಾಪಸ್ ನಿಮಗೆ ಅದನ್ನ ಕೊಡ್ತೀವಿ. ಈ ತರದ ಒಂದು ಪ್ರೊಸೀಜರ್, ಇದಕ್ಕೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಹೇಳ್ತೀವ್ರಿ. ಜೀವಕ್ಕೆ ಏನು ಹಾನಿ ಆಗಂಗಿಲ್ರಿ, ಅಗ್ದಿ ಸೇಫ್ ಪ್ರೊಸೀಜರ್, ಇಲ್ಲ ಇಲ್ಲ ಯಾವುದು ತೊಂದರೆಗಳು ಇಲ್ಲ. ಧನ್ಯವಾದ ಸಾಹಿಬ್ ಮುಲ್ಲ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ಮೇಡಮ್ ನಾವು ಇಲ್ಲಿ ಗದ್ದಿನಿಗೆ ಮಾತಾಡೋದ್ರಿ. ನಿಮ್ಮ ಹೆಸರು? ಪ್ರಕಾಶ್ ಅಂತೇಳ್ರಿ. ಪ್ರಶ್ನೆ ಕೇಳ್ರಿ. ಮನುಷ್ಯನಲ್ಲಿ ರಕ್ತ ಕಮ್ಮಿ ಆದ್ರೆ ಅದರ ಲಕ್ಷಣಗಳು ಏನ್ರಿ? ಬಹಳ ಸುಸ್ತಾಗ್ತದ. ಹಾ, ಆಮೇಲೆ ಸ್ವಲ್ಪ ನೀವು ಸುತ್ತಾಡಕ್ ಹೋದ್ರು ನಿಮ್ಗೆ ಉಬ್ಬಸ ಬರ್ತದ, ಮೈಕೈ ಎಲ್ಲ ನುಸುದಂಗ ಆಗ್ತದೆ, ಯಾವುದು ಕೆಲಸ ಬೇಡ ಅನಿಸ್ತದ, ಅಶಕ್ತಿ ಅನಿಸ್ತದ, ಇವೆಲ್ಲ ರಕ್ತ ಕಡಿಮೆ ಆಗಿರುವಂತದ್ ಲಕ್ಷಣಗಳ್ರಿ. ಅಲ್ಲ, ಪ್ರತಿಯೊಂದಕ್ಕೂ ಅದೇ ನಾನು ಹೇಳೋದು, ಎದಕ್ಕೆ ಕಡಿಮೆ ಆಗೈತಿ ಅನ್ನೋದು ತಿಳ್ಕೊಂಡು ಬಹಳ ಸಲ ಏನಿರ್ತದೆ, ಈಗ ಐರನ್ ಕಡಿಮೆ ಇರ್ತದೆ, ವಿಟಮಿನ್ ಬಿ 12 ಅಂತ ಕಡಿಮೆ ಇರ್ತದೆ, ಅವ್ನು ಕೊಟ್ಟರೆ ಸರಿ ಆಗ್ತದೆ. ಕೆಲವೊಮ್ಮೆ ಏನಿರ್ತದೆ, ಬೇರೆ ಏನಾರ ತೊಂದರೆಯಿಂದ ರಕ್ತ ಕಡಿಮೆ ಆಗಿರ್ತದೆ, ಆ ಏನು ಕಡಿಮೆ ಏನು ತೊಂದರೆ ಅದ ಅನ್ನೋದು ಕಂಡು ಹಿಡಿಬೇಕು. ನಾ ಹೇಳಿದ್ನಲ್ರಿ, ಈಗ ಏನು ಕಾರಣ ಏನದ, ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಅದು ಸರಿ ಆಗ್ತದೆ. ಬಹಳ ಸಲ ಹೆಚ್ಚಾಗಿ ದಿನನಿತ್ಯದ ಆಹಾರ, ಹಾ, ಆಹಾರದೊಳಗೆ ನಾವು 100 ಪೇಷಂಟ್ಸ್ ನೋಡ್ತೀವಿ ರಕ್ತ ಕಡಿಮೆ ಇರೋದು ಅಂತ ಹೇಳಿದ್ರೆ ನಿಯರ್ ಅಬೌಟ್ ಒಂದು 70% ಬರೀ ಊಟ ಸರಿ ಮಾಡಲಾರ್ದೇ ಆಗಿರ್ತವ್ರಿ. ಸೊ ಊಟದೊಳಗೆ ನೀವು ಸಾಕಷ್ಟು ಕಬ್ಬಿಣದ ಅಂಶದ್ದು ಇದ್ದಿದ್ದು, ವಿಟಮಿನ್ಸ್ ಇರುವಂಥದ್ದು ಇಂಥದ್ದು ತಿಂದಿದ್ದಾದ್ರೆ ರಕ್ತ ಕಡಿಮೆ ಆಗೋದು ಚಾನ್ಸ್ ಬಹಳ ಕಡಿಮೆ. ನಮಸ್ಕಾರ. ಎಸ್ ಜಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್ ರೀ. ನಮಸ್ತೆ. ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಶಿವಲಿಂಗಯ್ಯ. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ, ಹೇಳ್ರಿ. ಸರ್ ನಂದೇನು ಪ್ರಶ್ನೆ ಅಂದ್ರೆ, ಈಗ ಬಿಳಿ ರಕ್ತ ಕಣ್ಣು ಕಡಿಮೆ ಆದ್ರೆ ರೀ ಅವಾಗ ಪಪ್ಪಾಯಿ ತಿನ್ನೋದ್ರಿಂದ ಬಿಳಿ ರಕ್ತ ಕಣಗಳು ಹೆಚ್ಚು ಮಾಡಬಹುದು ಅಂತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾವು ಜನರಲಿ ಏನು ಸಜೆಸ್ಟ್ ಮಾಡಂಗಿಲ್ರಿ. ಅದು ಭಾಳ ಸಲ ಏನಾಗ್ತದೆ, ಡೆಂಗೂ ಇದ್ರೊಳಗೆಲ್ಲ ತನಗೆ ತಾನೇ ಪ್ಲೇಟ್ಲೆಟ್ ಜಾಸ್ತಿ ಆಗ್ತಾನೆ ಇರ್ತಾವ. ಅಂದ್ರೆ ಅದರದೊಂದು ರೋಗದೊಂದು ಪ್ರಕ್ರಿಯೆ ಇರ್ತದೆ, ಒಂದ್ಸಲ ಅದು ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತದೆ ತನ್ನ, ಆಮೇಲೆ ಬಾಡಿ ಅದು ಸರಿ ಮಾಡಿಕೊಂಡು ತನಗೆ ತಾನೇ ಇನ್ಫೆಕ್ಷನ್ ಕಂಟ್ರೋಲ್ ಆದಮೇಲೆ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗ್ತದೆ ರೀ. ಪಪ್ಪಾಯಿ ಅದೇ ಹೊತ್ತಿನೊಳ ಭಾಳ ಮಂದಿ ಏನು ಮಾಡ್ತಾರೆ, ಪಪ್ಪಾಯಿ ತಿಂತಾರೆ ಆ ಹೊತ್ತಿನಾಗ, ಅವ್ರಿಗೆ ಏನಿಸ್ತದೆ ಪ್ಲೇಟ್ಲೆಟ್ ಕೌಂಟ್ ಪಪ್ಪಾಯಿ ತಿಂದು ಜಾಸ್ತಿ ಆಯಿತು, ಆದ್ರೆ ಅದು ಆಗು ಹಂಗೆ ಆಗ್ತಿರ್ತದೆ. ಅಂದ್ರೆ ಕೆಲವೊಬ್ರಿ ಅಂದ್ರೆ ಪಪ್ಪಾಯಿ ತಿನ್ನೋದು ಅಥವಾ ಪಪ್ಪಾಯಿ ರಸ ಕೊಡೋದ್ರ ಕೊಡ್ತಾರ ತಿಂತಾರ, ಅದು ನಮ್ಮ ಪ್ರಕಾರ ಸೈಂಟಿಫಿಕಲಿ ಪ್ರೂವ್ ಆಗಿದ್ದೇನಲ್ರಿ ಅದು. ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ, ಈ ಪ್ಲೇಟ್ಲೆಟ್ಸ್ ಅಧ್ಯಯನಕ್ಕೆ ಏನಂತಾರೆ ಇಂಗ್ಲಿಷ್ ನಲ್ರಿ, ವೈಜ್ಞಾನಿಕ ಅಧ್ಯಯನಿಸ್ತು ಪ್ಲೇಟ್ಲೆಟ್ ಫಂಕ್ಷನ್ ಸ್ಟಡಿ ಅಂತ ಹೇಳ್ತಾರ. ಪ್ಲೇಟ್ಲೆಟ್ ಫಂಕ್ಷನ್ ಸ್ಟಡಿ ಅಂತ ಹೇಳಿ, ಪ್ಲೇಟ್ಲೆಟ್ಗಳು ಹೆಂಗೆ ಕೆಲಸ ಮಾಡ್ತಾವ ಅಂತ ಹೇಳಿ ನೋಡ್ಲಿಕ್ಕೆ ಒಂದು ಪ್ಲೇಟ್ಲೆಟ್ ಫಂಕ್ಷನ್ ಟೆಸ್ಟ್ ಅಂತ ಹೇಳಿ ಇರ್ತದ್ರಿ. ಹಲೋ, ಎಸ್ ಜಿ ಎಂ ಆರೋಗ್ಯ ಸಂವಾದ. ಹಲೋ, ನಾವು ಇಲ್ಲಿ ಹಳೆಯಿಂದ ಮಂಜುನಾಥ್ ನಾಡಿಗರ್ ಅಂತ ಮಾತಾಡೋದು. ಪ್ರಶ್ನೆ ಕೇಳ್ರಿ ಮಂಜುನಾಥ್. ಅಂದ್ರೆ ಇವತ್ತಿಂದ ಹೇಳಿ ಪ್ರಶ್ನೆ. ಇವತ್ತು ಪ್ಲೇಟ್ಲೆಟ್ಗಳ ಏನು ಒಂದು ಹೆಲ್ತ್ ಮತ್ತು ಡಿಸೀಸ್ ಒಳಗೆ ಏನದ ಪಾತ್ರ ಅದ ಅನ್ನೋದ್ರ ಬಗ್ಗೆ ಮಾತಾಡಕತ್ತೀವಿ ರೀ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟು ಬಿಡ್ರಲ್ಲ. ಮಾಹಿತಿ ಕೊಟ್ರು ಈಗ ಇಷ್ಟೊತ್ತು ಆರೋಗ್ಯ ಮತ್ತು ರೋಗಗಳಲ್ಲಿ ಪ್ಲೇಟ್ಲೆಟ್ಗಳ ಪಾತ್ರ ಅಂತ ಅನ್ನೋದ್ರ ಬಗ್ಗೆ ಹೇಳಾರ ಇಷ್ಟೊತ್ತು. ಈಗ ನಿಮ್ಮ ಪ್ರಶ್ನೆಗಳ ಸಮಯ, ಪ್ರಶ್ನೆಗಳಿಗೆ ಅವರು ಉತ್ತರ ನೀಡುವಂತಹ ಸಮಯ. ಪ್ರಶ್ನೆ ಕೇಳಿ. ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ಲಿಕ್ಕೆ ಕಾರಣಗಳು ಬಹಳ ಇರ್ತಾವ್ರಿ ಮಂಜುನಾಥ್ ಅವ್ರೆ, ಅದು ಏನು ಕಾರಣ ಅದ ಅನ್ನೋದು ನಾವು ತಿಳ್ಕೊಂಡು ಆ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದ್ದಾದ್ರೆ ಪ್ಲೇಟ್ಲೆಟ್ ಕೌಂಟ್ ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದು ಒಂದು ಇವತ್ತಿಂದ ಸಾರಾಂಶ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಾನು ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೊಂಡಿದ್ದೀನಿ. ಈಗ ರಕ್ತ ಹೀನತೆ ಆಗ್ತೈತೆ ಅಂತಾರಲ್ಲ, ಆಹಾರಗಳನ್ನ ಎಲ್ಲವೂ ತಗೊಂಡಿರ್ತಾರ, ಆದ್ರೂ ಅವ್ರಿಗೆ ಸದೃಢ ಇರುದಿಲ್ಲ. ಕಂಡಕ್ಟರ್ ಒಬ್ರು ಸದೃಢ ಇಲ್ಲ, ಎಲ್ಲಾ ಆಹಾರ ತಗೊಂತಾರ, ವೈದ್ಯರ ತಿರುವಿಕೆ ಮತ್ತ ಸಾಯನಸ್ತರ ಇಂಜೆಕ್ಷನ್ ಕೊಡ್ತಾರ, ಔಷಧ ಕೊಡ್ತಾರ. ಮತ್ತು ಯಾರು ಮೂರು ದಿವಸ ಹಿಂದಿರುತ್ತೆ, ಮತ್ತು ರಕ್ತಹೀನತೆಯಿಂದ ಇದೀರಿ ನೀವು ಅಂತೀರಾ, ಮತ್ತು ರಕ್ತಹೀನತೆಯಿಂದ ಸುತ್ತಕ್ಕೆ ಸರಿಯಾಗಿ ಊಟ ಮಾಡ್ತಾರ, ಏನ್ ಕಾರಣ? ಈಗ ನೀವು ಇದು ಜನರಲ್ ಆಗಿ ಹೇಳಿಕತ್ತೀರೋ, ನಿಮ್ದು ಯಾರ ಪೇಷಂಟ್ ಇದಾರ, ಹಗಲು ಮುಗ್ಲು ರಕ್ತ ಹಾಕೋದಾಗ್ಲಿಕ್ಕತ್ತದ, ಏನು ಸದೃಢ ಅಲ್ಲ ಅಂದ್ರೆ, ಸದೃಢ ಇಲ್ಲ ಅಂತೇನು ಹೇಳ್ತಿರಲ್ಲ ನೀವು ಗಂಗಪ್ಪ ಅವ್ರ, ಅಂದ್ರೆ ಅರ್ಥ ಏನಂತೇಳಿ ಅಂದ್ರೆ ರಕ್ತ ಕಡಿಮೆ ಅದನೋ ಏನು, ಅವ್ರಿಗೆ ಸುಸ್ತು ಭಾಳ ಆಗ್ತದ, ಅವ್ರಿಗೆ ಸುಸ್ತು ಭಾಳ ಆಗತ್ರಿ, ಆಹಾರ ಊಟ ಮಾಡ್ತಾರ ಎಲ್ಲಾ ಮಾಡ್ತಾರ, ಆಮೇಲೆ ಹಗಲು ಮುಗ್ಲು ರಕ್ತ ಹಾಕುವಂಗ ಆಗ್ತದ, ಇಲ್ಲ ಇಲ್ಲ ರಕ್ತದ ಏನಿಲ್ಲ. ಅಲ್ಲ ರಕ್ತದ ಬಗ್ಗೆ ಏನಾದ್ರು ಇದ್ರೆ ನಾನು ನಿಮ್ಗೆ ಹೇಳ್ಬೋದು. ಈಗ ವಿಷಯ ಕೆಲವೊಮ್ಮೆ ಇವನ್ ಸ್ವಲ್ಪ ಹಾರ್ಟಿನ ತೊಂದರೆ ಇರ್ತಾವ, ಲಂಗ್ಸದ ತೊಂದರೆ ಇರ್ತಾವ, ಮಾನಸಿಕ ತೊಂದರೆಗಳು ಇರ್ತಾವ, ಯಾವ ಇದ್ರಲ್ಲಿಂದ ಸುಸ್ತಾಗ್ಲಿಕ್ಕೆ ಕಾರಣಗಳು ಬಹಳ ಇರ್ತಾವ. ರಕ್ತ ಕಡಿಮೆ ಆಗೋದು ಒಂದು ಕಾರಣ ರೀ ಅದ್ರೊಳಗೆ ಅಷ್ಟೇ. ಆದ್ರೆ ಅವ್ರಿಗೆ ಆಹಾರದ ಏನು ಸಮಸ್ಯೆ ಇಲ್ಲ, ಆಹಾರ ತಗೊಂತಾರೆ, ಊಟ ಮಾಡ್ತಾರೆ ಎಲ್ಲ, ಆದ್ರೆ ಈ ಒಂದು ಏನು ಇವು ವಿಷ ಹಾಕಿದ್ದ ಆಹಾರಗಳು ಬರ್ತಾವಲ್ಲ, ಇದ ಒಂದು ದೊಡ್ಡ ಸಮಸ್ಯೆ. ಹಣ್ಣು ಹಂಪಲ ಇರ್ಬೋದು ಇರ್ಬೋದು, ಹಣ್ಣು ಹಂಪಲ ಏನು ಸೇವಿಸ್ತೇವಲ್ರಿ, ಪ್ರತಿಯೊಂದು ಕೈ ಔಷಧ ಹೊಡಿತಾರೆ, ಅದು ರಕ್ತ ಏನತ್ತೆ. ಇವತ್ತು ಆಹಾರ ನಾವು ತಿನ್ನುವಂತ ಜೋಳ ಆಗ್ಲಿ ಗೋಧಿ ಆಗ್ಲಿ ಅವಕ್ಕೂ ವಿಷ ಹಾಕ್ತೇವೆ ನಾವು, ವಿಷ ಪುಡಿ ಹಾಕಿ ಅಂತಾನ ಮಾಡಿರ್ತೇವೆ, ಅವೆಲ್ಲ ಮೊದಲಿನ ಕಾಲದೊಳಗೆ ಇದ್ದಿದ್ದಲ್ಲ, ಇವತ್ತು ಇವು ಹೆಚ್ಚಾಗ್ಬಿಟ್ಟು, ಹೀಗಾಗಿ ಶಕ್ತಿ ಮನುಷ್ಯನಲ್ಲಿ ಮತ್ತಷ್ಟು ಬಂದಿರುತ್ತೆ. ಧನ್ಯವಾದ ಗಂಗಪ್ಪ. ಕೊನೆಯ ಕರೆ. ಹಲೋ ಹಲೋ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಹಲೋ, ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ, ಬಹಳ ಕಡಿಮೆ ಸಮಯ ಅದ. ಡೆಂಗು ಜ್ವರ ಬರ್ತದ್ರಿ, ಮತ್ತ ಅದಕ್ಕೆ ಪಪ್ಪಾಯಿ ತಿನ್ನುದು ರಸ ಕುಡಿದು ಅಂತ ಹೇಳ್ತಾರ್ರಿ. ಇಲ್ಲ, ಈಗ ಹೇಳಿದ್ರಲ್ಲ ಡಾಕ್ಟರ್, ಅದಕ್ಕೆ ಉತ್ತರ ಹೇಳಿದ್ರು. ಹೇಳ್ರಿ ಹೇಳ್ರಿ, ಕುಡಿದ್ರ ಅಂತೇಳಿ ಏನು ತಪ್ಪಿಲ್ರಿ, ಪಪ್ಪಾಯಿ ರಸ ಕುಡಿದ್ರಿ ಅಂತೇಳಿ ಅದ್ರಲಿಂದ ಏನೋ ನಿಮ್ಗೆ ಹಾನಿ ಅಂತೂ ಏನಿಲ್ಲ, ನೀವು ಪ್ರಯತ್ನ ಪಟ್ಟು. ನಿಮ್ಮ ಹೆಸರೇನು? ದುರ್ಗಪ್ಪ ಮಲಗಾನ ರೀ, ಕಾಗವಾಡ ತಾಲೂಕ ಐನಾಪುರ ಗ್ರಾಮ. ಏನ್ ತಪ್ಪೇನಿಲ್ರಿ, ತಪ್ಪೇನಿಲ್ಲ, ತನಕ ತಾನೇನು ಇಂಪ್ರೂವ್ ಆಗ್ತಿರ್ತಾವ, ನೀವು ನಡಕ್ ಪಪ್ಪಾಯಿ ರಸ ಕುಡಿದ್ರಿ ಅಂತೇಳಿ ಏನು ನಿಮ್ಗೆ ಅದರಲ್ಲಿಂದ ಹಾನಿ ಏನಿಲ್ಲ, ಆದ್ರೆ ಕುಡ್ದಾದ್ಮೇಲೂ ಒಂದು ವಾರ ಆಯ್ತು, ಹತ್ತು ದಿನ ಆಯ್ತು, ಪ್ಲೇಟ್ಲೇಟ್ ಜಾಸ್ತಿ ಆಗ್ಲಿಲ್ಲ, ಇಲ್ಲ ಮೂಗ್ನಾಗಿಂದ ರಕ್ತ ಬರಾಕತ್ತು, ಇಲ್ಲ ಅದ್ರೆ ಬಾಯಿ ಒಳಗಿಂದ ರಕ್ತ ಬರಾಕತ್ತು ಅಂದ್ರೆ ಪಪ್ಪಾಯಿ ರಸ ನಂಬ್ಕೊಂಡು ಮನೆಯೊಳಗೆ ಇರುವಂಗಿಲ್ಲ, ನೀವು ಕಾಣಬೇಕು ಅಂತೇಳಿ ಹೇಳೋದು. ಇಲ್ಲ ಅಂದ್ರೆ ನೀವು ಕಾಯ್ಬೋದು ಸ್ವಲ್ಪ ದಿನ, ನೋಡ್ಬೋದು, ಇನ್ನೊಮ್ಮೆ ಪ್ಲೇಟ್ಲೆಟ್ ಕೌಂಟ್ ಮಾಡಿಸಿ ನೋಡ್ಬೋದು, ಇಂಪ್ರೂವ್ ಆತಂದ್ರೆ ಬಿಟ್ಬಿಡೋದು ಅಷ್ಟಕ್ಕೆ. ಧನ್ಯವಾದ. ಹಲೋ ಸರ್ ನಮಸ್ಕಾರ, ಪ್ಲೇಟ್ಲೆಟ್ ಅಂದ್ರೆ ಏನ್ರಿ? ಪ್ಲೇಟ್ಲೆಟ್ ಅಂದ್ರೆ ಹೆಸರೇನು? ನಿಮ್ಮ ಹೆಸರೇನು? ಸಂತೋಷ್ ಉಮ್ಮಣ್ಣ ಅವ್ರಿ. ಯಾವೂರು? ಅತಿ ತಾಲೂಕು ಸುತ್ತೀರಿ. ಪ್ಲೇಟ್ಲೆಟ್ ಅಂದ್ರೆ ನೋಡ್ರಿ, ಒಂದು ರಕ್ತದೊಳಗಿಂದ ಒಂದು ಕಣ, ಕೆಂಪು ರಕ್ತ ಕಣ ಅಂತ ಕೇಳಿರಿ, ಬಿಳಿ ರಕ್ತ ಕಣ ಕೇಳಿರಲ್ಲ, ಹಂಗ ಒಂದು ಪ್ಲೇಟ್ಲೆಟ್ ಕಣಗಳು ಅಂತೇಳಿ. ಇದು ರಕ್ತ ರಕ್ತಸ್ರಾವ ಆಗ್ಲಾರ್ದಂಗ ತಡಿಗಟ್ತದ ಅದು, ಅದ್ರ ಕೆಲಸ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಹೇಳ್ರಿ. ನಿಮ್ಮ ಹೆಸರು? ಪ್ರಶ್ನೆ ಕೇಳ್ರಿ. ಈಗ ಊಟ ಮತ್ತ ನೀರ ಸ್ವಲ್ಪ ಕಡಿಮೆ ಆಗೋದ್ರಿಂದ ರಕ್ತ ಏನು ಕಡಿಮೆ ಆಗ್ಬೋದಂತ? ಹಾ ಆಗ್ತದ್ರಿ, ಊಟದೊಳಗ ಸಾಕಷ್ಟು ಪ್ರಮಾಣದಾಗ ಕಬ್ಬಿಣಾಂಶದ ಇಲ್ಲ, ವಿಟಮಿನ್ಸ್ ಇಲ್ಲ, ಸರಿಯಾದ ಒಂದು ಸಮತೋಲಿತ ಆಹಾರ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದರೊಳಗೆ ಎಲ್ಲ ನಮೂನಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್, ಆಮೇಲೆ ವಿಟಮಿನ್ಸು, ಮಿನರಲ್ಸು ಇವೆಲ್ಲನೂ ಇರಬೇಕಾಗ್ತದೆ. ಅಂಥದ್ದು ಊಟ ಮಾಡಲಿಲ್ಲ ಅಂದರೆ ರಕ್ತ ಕಡಿಮೆ ಆಗೋದಷ್ಟೇ ಅಲ್ಲ, ಭಾಳಷ್ಟೆಲ್ಲ ತೊಂದರೆಗಳಾಗ್ತವೆ. ನೀರು ಕಡಿಮೆ ಕುಡಿಯೋದ್ರಿಂದ ರಕ್ತಕ್ಕೆ ಏನು ಸಂಬಂಧ ಇಲ್ಲ, ಆದ್ರೆ ನೀರು ನೀವು ಜಾಸ್ತಿ ಕುಡಿಬೇಕು, ಮತ್ತೆ ಬೇರೆ ತೊಂದರೆಗಳು ಆಗ್ತವ ನೀರು ಕಡಿಮೆ ಕುಡಿಯೋದ್ರಿಂದ. ಎಷ್ಟು ಪ್ರಮಾಣ ಊಟ ಮಾಡ್ತೀರಿ? ಒಂದು ಒಪ್ಪತ್ತ ಊಟ ಮಾಡಿ ಎರಡು ಟೈಮ್ದಷ್ಟು ಊಟ ಮಾಡಿದ್ರೆ ಏನು ತೊಂದರೆ ಇಲ್ಲ. ಸನ್ಯಾಸಿಗಳು ಬಹಳ ಉಪವಾಸ ಮತ್ತೆ ಹೆಚ್ಚು ಮಾಡ್ತಾರೆ, ಅವ್ರಿಗೆ ಇಲ್ಲ, ಸಾಕಷ್ಟು ಅವ್ರದ್ದು ಸಮತೋಲಿತ ಇರ್ತದ್ರಿ ಆಹಾರ, ಹಿಂಗಾಗಿ ಏನು ತೊಂದರೆ ಆಗಂಗಿಲ್ಲ ಜನರಲಿ. ಹಾ ನಡೀತದ, ಏನು ಹಂಗ ಪ್ರಾಬ್ಲಮ್ ಇಲ್ಲ ನಮ್ದು ನೋಡ್ರಿ. ಬಾಡಿ ಒಳಗೆ ಭಾಳ ಅಡ್ಜಸ್ಟ್ಮೆಂಟ್ ಒಂದು ಸಿಸ್ಟಮ್ ದೇವರು ಮಾಡಿ ಇಟ್ಟಿರ್ತಾನ, ತಿಳಿತಲ್ಲ. ಹಾ ಸ್ವಲ್ಪ ನೀವು ಕಡಿಮೆ ಮಾಡಿದ್ರ ಅಂತೇಳಿ ಏನು ತೊಂದರೆ ಇಲ್ಲ. ಧನ್ಯವಾದ. ಸಾಕಷ್ಟು ಕರೆಗಳು ಬಂದು ಡಾಕ್ಟರ್ ಪ್ಲೇಟ್ಲೆಟ್ ಅಂದ್ರೆ ಏನು, ಬಹಳ ಮೂಲಭೂತ ಪ್ರಶ್ನೆಯನ್ನ ಕೇಳಿದ್ರು. ಮತ್ತೆ ಸಾಕಷ್ಟು ಜನರಿಗೆ ಈಗ ಅರಿವಾಗ್ಯದ, ನಾ ಆಗ್ಲೇನೆ ಮೊದಲೇ ಹೇಳ್ದಂಗ ಪ್ಲೇಟ್ಲೆಟ್ಗಳ ಕೌಂಟ್ ಕಡಿಮೆ ಆಗ್ಯದ ಅಥವಾ ಹೆಚ್ಚಾಗ್ಯದ ಅನ್ನುವಂಥದ್ದು ಟೆಸ್ಟ್ ಮಾಡಿಸ್ಬೇಕು ಅನ್ನೋದು. ಆರೋಗ್ಯ ಮತ್ತು ರೋಗಗಳಲ್ಲಿ ಈ ಪ್ಲೇಟ್ಲೆಟ್ಗಳ ಪಾತ್ರ ಅನ್ನೋದ್ರ ಬಗ್ಗೆ ತಾವು ಕೂಡ ಸಾಕಷ್ಟು